ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಕೂಡ ಮಾಡಬೇಕಿತ್ತು. ಬರುವಾಗ ಮಾಡಿದೆ. ಮೊಬೈಲ್ ನಲ್ಲಿ? ಎಲ್ಲಿ? ಗವರ್ಮೆಂಟ್ ಸೆಕ್ಯೂರಿಟೀಸ್ ನಲ್ಲಿ. ಆರ್ಬಿಐ ರಿಟೇಲ್ ಡೈರೆಕ್ಟ್ ಮೊಬೈಲ್ ಆಪ್ ಇದೆಯಲ್ಲ, ರಿಟೇಲ್ ಡೈರೆಕ್ಟ್ ಸ್ಕೀಮ್ ಮೂಲಕ ಇನ್ವೆಸ್ಟ್ಮೆಂಟ್ ಅಂದ್ರೆ ಮೆಚುರಿಟಿಯಲ್ಲಿ ಗ್ಯಾರಂಟೀಡ್ ರಿಟರ್ನ್ಸ್, ನೋ ಬ್ರೋಕರೇಜ್, ನೋ ಹಿಡನ್ ಫೀಸ್. ಒಪ್ಪಿದೆ ನಿಮ್ಮನ್ನಲ್ಲ, ಆಪ್ ಅನ್ನ. ಆರ್ಬಿಐ ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ, ಅಂತರ್ಜಲ ಉಳಿಸಿ. ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ, ನಾಳೆಗಾಗಿ ಉಳಿಸಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಬಿಟಿ ಹತ್ತಿಯಲ್ಲಿ ಅಧಿಕ ಸಾಂದ್ರ ತಂತ್ರಜ್ಞಾನ ಕುರಿತು ತಳಿ ತಜ್ಞರಾದ ಡಾಕ್ಟರ್ ಜಯಪ್ರಕಾಶ್ ಮೋಹನ್ ನಿಡಗುಂದಿ ಅವರೊಂದಿಗೆ ಸಂದರ್ಶನ ಕೇಳಿ, ನಂತರ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ನಮ್ಮ ಇಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಒಂದು ಹತ್ತಿ ವಿಭಾಗ ಅಂತ ಐತಿ. ಅದರ ಮುಖ್ಯಸ್ಥನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ತಳಿ ವರ್ಧಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ತಳಿ ವರ್ಧಕ ಅಂದರೆ ಹೊಸ ಹೊಸ ತಳಿಗಳನ್ನು ಕಂಡುಹಿಡಿಯೋದು ನನ್ನ ಕೆಲಸ. ಯಾವ ಹೊಸ ತಳಿ ಬರ್ತಾವಪ್ಪ, ಇಳುವರಿ ಹೆಚ್ಚು ಕೊಡುವಂಥವು, ಅದ್ರ ಮ್ಯಾಗ ನಮ್ಮ ಸಂಶೋಧನೆ ಮಾಡತ್ತೀವಿ. ಇಲ್ಲಿ ನೀರಾವರಿ ಹತ್ತಿ ಮ್ಯಾಗ ಸಂಶೋಧನೆ ನಡೆಯೋದು ಆ್ಯಕ್ಚುಲಿ. ನೀವು ನೋಡಿರ್ಬೋದು ಅದಕ್ಕೆ ಆ ಕಡೆ ಯಾರು ಹೋಗಿರಂತೇಳಿ, ಯಾಕಂದರೆ ನಿಮ್ಮ ಹೊಲ್ದಾಗ ಈಗ ನೆಕ್ಸ್ಟ್ ಮಳೆ ಆಗ್ಬೇಕು, ಮಳೆ ಬೇಕಾಗಿದೆ ನಿಮಗೆ. ಬಟ್ ನಮಗೆ ನೀರಾವರಿ ಇದು ಇರೋದ್ರಿಂದ ನಾನು ಒಂದು ತಿಂಗಳು ಹಿಂದೆ ಬಿತ್ತಿದ್ದೆ, ಬಟ್ ನೀರು ಮಾಡೀವಿ ಈಗ. ನಾವು ನೀರದ ನಮ್ಗೆ ಹಂಗಾಗಿ ನೀರು ಮಾಡೀವಿ. ಸೊ ಈ ತಂತ್ರಜ್ಞಾನ ಬಗ್ಗೆ ಮಾತಾಡ್ತೀನಿ ಸ್ವಲ್ಪ. ಇದು ಹೊಸ ತಂತ್ರಜ್ಞಾನ ಅದ. ಇದನ್ನು ನೋಡ್ರಿ, ಒಂದು ಹೇಳ್ತೀನಿ ನಿಮಗೆ. ತಂತ್ರಜ್ಞಾನ ಬರ್ತಾವ, ಹೊಸ ಹೊಸ ತಂತ್ರಜ್ಞಾನ ಬರ್ತಾವ. ಈಗ ನಿಮ್ಮ ಕೈಯಾಗ ಮೊಬೈಲ್ ಬಂದಾವಪ್ಪ. ಫಸ್ಟಿಗೆ ಬಂದಾಗ ಮೊಬೈಲ್ ಹೆಂಗಿತ್ತು, ಇವ್ರು ದೊಡ್ಡದಿತ್ತು. ಅದು ನೀವು ಕಿಶನ್ ಆಗಿ ಸದ್ದ ಇಟ್ಕೊಳಕ್ ಬರ್ತೀವಿ, ಇವ್ರು ದೊಡ್ಡ ಮೊಬೈಲ್ ಇತ್ತು. ಈ ಸೌಕಾಸ್ ಎಲ್ಲಿಗೆ ಬಂದ ನಿಮ್ಮ ಮೊಬೈಲ್ ಆಗಿದೆ, ಸಣ್ಣ ಮೊಬೈಲ್ ಬಂದಾವೆ. ಮೊದಲು ಮೊಬೈಲ್ ಬಂದಾಗ ನೀವು ಫೋಟೋ ತಕೊಳಕ್ ಬರ್ತಿತ್ತಲ್ಲ, ಇಲ್ಲ ಈ ಫೋಟೋ ಸತೆಕ್ ತಗೋಬಹುದು, ಇಂಟರ್ನೆಟ್ ಸತೆಕ್ ಮಾಡ್ಬೋದು, ವಾಟ್ಸ್ಆ್ಯಪ್ ಮಾಡ್ಬೋದು, ಇವೆಲ್ಲ ಆ್ಯಡ್ ಆನ್, ನೀವು ಆ್ಯಡ್ ಹಾಕೊಂತ ಹೋಗ್ಯದು. ಹಂಗೆ ಈ ಕೃಷಿ ಏನು ತಂತ್ರಜ್ಞಾನ ಅಂತೀವಲ್ಲ, ಇದ್ರೊಳಗೂ ಬೀಜದ ಬಗ್ಗೆನೂ ಸಾಕಷ್ಟು ಆವಿಷ್ಕಾರಗಳು ಮಾಡ್ಕೊಂತ ಬಂದಾರೆ. ನಿಮ್ಗೆ ನೆನಪು ಬರ್ಬೇಕು, ದೇಸಿ ಹತ್ತಿ ಬೆಳೀತಿದ್ರು ಮೊದಲು ರೈತರು. ಯಾರು ವಯಸ್ಸಾದವ್ರು ರೈತರು ಕಾಣ್ತಾ ಇಲ್ಲ ನನಗೆ. ಅವು ದೇಸಿ ತಳಿಗಳಿದ್ದಪ್ಪ, ನಿಮ್ಮ ಮಳೆ ಚಲೋ ಆದರೂ ನಿಮಗೆ 4 ಕ್ವಿಂಟಲ್ ಮ್ಯಾಲೆ ಬರ್ತಿದ್ದಿಲ್ಲ ಅವು, ಈಗ ದೇಸಿ ತಳಿಗಳಿದ್ದು. ಇವತ್ತು ನೋಡ್ರಿ ಹೆಂಗಾಗ್ಯದ, ನೀವು ಸಣ್ಣವನು ಮಾಡಿದ್ದೀನಿ, 22 ಕ್ವಿಂಟಲ್, 20 ಕ್ವಿಂಟಲ್, 25 ಕ್ವಿಂಟಲ್ ಕಾಮನ್ ಆಗ್ಯದ. ಈಗ ಹೆಂಗಾಯ್ತಪ್ಪ ಹಂಗಾದ್ರೆ ಇದು? ಈಗ ಯೂಶಲಿ ನೀವು ಒಂದು 10 ವರ್ಷ ಇದ್ರೆ 10 ಕ್ವಿಂಟಲ್ ಬಂದ್ರೆ ಖುಷಿ ಹಾಕಿದ್ ರೈತ. ಈಗ 10 ಕ್ವಿಂಟಲ್ ಬಂದ್ರೆ ಖುಷಿ ಆಗೋದಿಲ್ಲ ರೈತ. ಏನಿದ್ರು 15 ಮಿನಿಮಮ್ ಬೇಕಂತ ನಾವು. ಮತ್ತೆ ಹೆಂಗೆ ಮತ್ತೆ ಹಿಂಗಾದ್ರೆ? ಏನು ತಂತ್ರಜ್ಞಾನ ಇಂಪ್ರೂವ್ಮೆಂಟ್ ಮಾಡಲಾರ್ದೇನೆ, ಅಭಿವೃದ್ಧಿ ಮಾಡಲಾರ್ದೇನೆ, ಸುಧಾರಿತ ಬೀಜ ನಿಮಗೆ ಕೊಡಲಾರ್ದೇನೆ ಇಳುವರಿ ಅಂತೂ ಹೆಚ್ಚಾಗೋದಿಲ್ಲ. ಬಟ್ ಒಂದಂತರೂ ಅದ ತಂತ್ರಜ್ಞಾನ ತರ್ತೀವಿ ನಾವು, ಬಟ್ ಏನಾಗ್ಯದ ಈ ಭಾಗದಾಗ? ಆಕಳ ಹೇಳಿದ್ ನಾನು, ಶೇಕಡ 60-70% ಭಾಗ ನಿಮ್ಗೆ ಮಳೆ ಆಶ್ರಿತ ಪ್ರದೇಶನಾಗದ ಹತ್ತಿ. ಈ ನದಿ ದಂಡಿಗೆ ಯಾರಾದ್ರೆ ಅವ್ರಿಗೆ ಸ್ವಲ್ಪ ನೀರು ಕೊಡ್ಬೋದು, ಒಂದು 2-3 ಸಲ ನೀರು ಕೊಡ್ಬೋದು ಅವ್ರು. ದೂರ ಆದಂಗೆ ಆದಂಗೆ ಇನ್ನೂ ಕಡಿಮೆ ಆಗುತ್ತೆ. ನೀವು 10 ಕಿಲೋಮೀಟರ್ 20 ಕಿಲೋಮೀಟರ್ ಹೋದಂಗೆ ನೀವು ನದಿಯಿಂದ ನೀರು ಲಿಫ್ಟ್ ಮಾಡ್ಬೇಕು ಅಂತ ಖರ್ಚಾಗುತ್ತಲ್ಲ ನಿಮಗೆ. ಸೊ ಯಾವಾಗ ನೀರು ಮಾಡ್ತೀರಿ, ಇನ್ನೇನಪ್ಪ ಬೆಳೆ ಹೋಗ್ತದ ಅಂತ ನೀರು ಮಾಡ್ತೀರಿ ಅವಾಗ. ಸೊ ಅದಕ್ಕೆ ಇಳುವರಿ ಮಾತ್ರ ಕ್ಲಿಯರ್ ಇದೆ, ಎಲ್ಲಿ ನಿಮಗೆ ನೀರಾವರಿ ಇದೆ ಅಲ್ಲಿ ಇಳುವರಿ ಹೆಚ್ಚು ಬರಬೇಕು ಗ್ಯಾರಂಟಿ. ಬಟ್ ಮಳೆ ಆಶ್ರ ಪ್ರದೇಶನಾಗ ಕರೆಕ್ಟ್ ಟೈಮಿಗೆ ಏನರ ಮಳೆ ಆಗಿತ್ತಂದ್ರೆ ಹೋದ ವರ್ಷ ಆಗಿದ್ದು ನೆನೆಸ್ಕೊಳ್ರಿ ಹೆಂಗಾಗಿತ್ತು. ಕರೆಕ್ಟ್ ಜೂನ್ ತಿಂಗಳನ್ಯಾಗ ಬಿತ್ತಿದ್ರಿ, 15-20 ದಿವಸಕ್ಕೊಮ್ಮೆ ಚಲೋ ಮಳಿನೇ, 10 mm 20 mm ಮಳಿ ಹಾಕೋಂತಿತ್ತು ಹೋದ ವರ್ಷ. ಹಂಗಾಗಿ ನಿಮ್ಗೆ ಏನಾಯ್ತು, ಇಳುವರಿ 15 ಮ್ಯಾಗೆ ಇದ್ದು 15 ಬಂದಿಲ್ಲ ಹೋದ್ಸ ನನಗೆ ಅನ್ಸ್ಬಿಟ್ಟಿಗೆ. 15, 18, 20, 22, 25 ರೈತರು ಅದಾರ ಅಂದಂಗೆ, 25 ಕ್ವಿಂಟಲ್ ಬೆಳೆದಂಥ ರೈತರು ಅದಾರ. ಸೊ ಬೀಜದ ಬಗ್ಗೆ ಮಾಹಿತಿ ಕೊಡ್ತೀನಿ ನಿಮಗೀಗ. ನೀವಿಷ್ಟು ದಿವಸ ಏನು ಹೈಬ್ರಿಡ್ ತಳಿ ಬೆಳೀತಿದ್ರಲ್ಲ, ಅವೆಲ್ಲ ಒಂದು ಸಿಸ್ಟಮ್ಗೆ ಫಾಲೋ ಮಾಡ್ತಿದ್ದು, ನಾನು ಅದ್ರ ಬಗ್ಗೆ ಹೇಳ್ತೀನಿ ನಿಮಗೆ. ನೀವೆಲ್ಲ ಹೈಬ್ರಿಡ್ ತೊಗೋಬೇಕಾದ್ರೆ, ಒಂದು ಹೈಬ್ರಿಡ್ ಬೀಜ ತೊಗೋಬೇಕಾದ್ರೆ ಸ್ವಲ್ಪ ಮಾರ್ಕೆಟ್ನಾಗ ಒಂದು 4-5 ಚಲೋ ಕಂಪ್ನಿ ಅದಾವ, ಸೆಟ್ ಕಂಪ್ನಿ ಅದಾವ. ಯಾವಪ್ಪ ಅಂತಂದ್ರೆ ಈಗ ಫಸ್ಟ್ ನಿಮಗೆ ಬರೋದು, No. 1 ಬರೋದು ನಿಮ್ಗೆ ಅಜಿತ್ ಸೀಡ್ಸ್ ಅಂತ ಬರ್ತದೆ. ಕೇಳಿರ್ತೀರಿ ಹೆಸರು ನೀವು ಅಜಿತ್ ಸೀಡ್ದು. ನಿಮಗೆ ACH 1-11-55 ಅಂತ ಬರ್ತದೆ, 1-11-52 ಅಂತ ಬರ್ತದೆ, 1-55, 1-99 ACH 5 ಅಂತ ಒಂದು ಹೈಬ್ರಿಡ್ ಅದ. ನೀ ಯಾಕೆ ಹೇಳತ್ತೀನಿ ಅಂದ್ರೆ, ಮಾರ್ಕೆಟ್ನಾಗ ನೀವು ಬೀಜ ತೊಗೋಬೇಕಾದ್ರೆ ಯಾವ್ದು ತೊಗೋಬೇಕು ಕನ್ಫ್ಯೂಷನ್. ನೀವು ಅಂಗಡಿ ಹೋದ್ರೆ ನೋಡಿ, ಭಾಳಷ್ಟು ಪ್ಯಾಕೆಟ್ ಬೇರೆ ಬೇರೆ ಕಂಪ್ನಿ ಇರ್ತಾವೆ ನಿಮಗೆ. ಯಾವ್ದು ಬೇಕಾದ ತೊಗೊಂಬಿಡ್ತೀರಿ, ಸುಮ್ಮ ಯಾವ್ದು ಕಲರ್ಫುಲ್ ಭಾಳ ಕಲರ್ ಅದಲ್ಲ ಅದನ್ನು ತೋತೀರಿ. ನಮ್ಮ ಮನುಷ್ಯಂದು ಆಟಿಟ್ಯೂಡ್ ಏನು, ಯಾವ್ದು ಕಲರ್ ಚಂದ ಕಾಣುತ್ತೆ ಅದು ತೋತೀವಿ ನಾವು. ನೀವು ಟಿ ಶರ್ಟ್ ಶೂ ಪ್ಯಾಂಟ್ ಶರ್ಟ್ ತೊಗೊಳತ್ತ ಕಲರ್ ನೋಡಿ ತೊಗೊರಿ, ಬೀಜ ಹಂಗೆ ಮಾಡೋಕೆ ಬರೋದಿಲ್ಲ. ಬೀಜ ಏನು ಮಾಡ್ಬೇಕು, ನಾನು ಅದಕ್ಕೆ ಹೇಳತ್ತೀನಿ, ಯಾವ್ದು ರೆಪ್ಯೂಟೆಡ್ ಕಂಪ್ನಿ ಅಂತೀವಿ ನಾವು. ರೆಪ್ಯೂಟೆಡ್ ಅಂದ್ರೆ ಸ್ವಲ್ಪ ಮಾರ್ಕೆಟ್ನಾಗ ಒಂಥರ ವರ್ಚಸ್ ಅದ, ಚಲೋ ಬೀಜ ತಯಾರು ಮಾಡ್ತಾರಪ್ಪ. ಒಂದು ಕಂಪ್ನಿ ಯಾವ್ದು ಹೇಳಿದೆ ನಿಮ್ಗೆ, ಅಜಿತ್ ಸೀಡ್ಸ್ ಅಂತ ಹೇಳಿದೆ. ಅದೇ ಥರ ನಿಮ್ಗೆ ನೆಕ್ಸ್ಟ್ ಬರೋದು ನಿಮ್ಗೆ ರಾಸಿ ಸೀಡ್ಸ್ ಅಂತ ಒಂದು ಕಂಪ್ನಿ ಬರ್ತದೆ, ರಾಸಿ ಅವರು. ಅವರು ಹೈಬ್ರಿಡ್ ಚೆನ್ನಾಗಿದಾವ, 9-9 ಅಂತ ಬರ್ತದೆ, 9-09 ಅಂತ ಬರ್ತದೆ, 9-64 ಅಂತಿ, 8-67 ಅಂತದೆ. ಈ ಹೈಬ್ರಿಡ್ಗಳನ್ನ ತೊಗೋಬೋದು ನೀವು, ರಾಸಿ ಬಂತಪ್ಪ. ನೆಕ್ಸ್ಟ್ US ಅಗ್ರಿ ಅಂತ ಕೇಳಿರ್ತೀರಿ ನೀವು, ಎಲ್ಲ ಬೆಳೆದಿರ್ತೀರ ಅದನ್ನು. US ಅಗ್ರಿ ಕಂಪ್ನಿ ಇದು, US 7067 ಅಂತ ಒಂದು ಹೈಬ್ರಿಡ್ ಬರ್ತದೆ. ಆಮೇಲೆ 747-727 ಹಿಂಗೆ ನಂಬರ್ಸ್ ಅದಾವ US ಅಗ್ರಿ, ಅದನ್ನು ತೊಗೋಬೋದು. ಅದನ್ನು ಬಿಟ್ಟರೆ ಕಾವೇರಿ ಕಂಪ್ನಿ ಇದು, KCH 36 ನಂಬರ್ ಕೇಳಿರ್ತೀರಿ ಹೆಸರು. ಈಗ ಸದ್ಯಕ್ಕೆ ಅದೇ ಟಾಪ್ ಹೈಬ್ರಿಡ್ ಇದೆ ಈಗ, KCH 36 ಅಂತೇಳಿ, ಅದನ್ನು ತೊಗೋಬೋದು, ಅದು ಹಾಕ್ಬೋದು. ಕಾವೇರಿ ಕಂಪ್ನಿ. ಆಮೇಲೆ ನಿಮ್ಗೆ ಬಯೋಸೀಡ್ ಕಂಪ್ನಿ ಅಂತ ಬಂದದ್ದು, ಅವರು ಹೈಬ್ರಿಡ್ ಐ ಥಿಂಕ್ GHH 029 ಅಂತ ಒಂದು ಹೈಬ್ರಿಡ್ ಬರ್ತದೆ. ಅವೆಲ್ಲ ಹೈಬ್ರಿಡ್ ಏನಿತ್ತು ಮೊದಲು, ಇವು ಹೈಬ್ರಿಡ್ ತಳಿ ಇರೋದ್ರಿಂದ ನಾನು ನಿಮಗೆ ಡೆಮಾನ್ಸ್ಟ್ರೇಷನ್ ಮುಖಾಂತರ ಹೇಳ್ತೀನಿ ಇಲ್ಲಿ, ನೀವೇನು ತಪ್ಪು ಮಾಡಾಕತ್ತೀರಿ, ಆಮೇಲೆ ಈ ತಂತ್ರಜ್ಞಾನ ಏನದ ಅನ್ನೋದು ಹೇಳ್ತೀನಿ ನಿಮ್ಗೆ. ಈ ಮೊದಲಿಗೆ ಏನು ಹೈಬ್ರಿಡ್ ಹೇಳಿದಾರೆ ನಿಮ್ಗೆ, ನಾರ್ಮಲ್ ಹೈಬ್ರಿಡ್. ನಾ ಇವತ್ತು ಅಧಿಕ ಸಾಂದ್ರತೆ ಪದ್ಧತಿ ಬಗ್ಗೆ ಮಾತಾಡತ್ತೀವಿ. ಅಧಿಕ ಸಾಂದ್ರತೆ ಪದ್ಧತಿನೇ ಬೇರೆ. ಈಗ ಇಷ್ಟು ದಿವಸ ನೀವು ಮಾರ್ಕೆಟ್ನಾಗ ಏನು ಬೀಜ ಇದ್ದಲ್ಲ ಅವೇ ಬೇರೆ ಹೈಬ್ರಿಡ್, ಅದನ್ನ ಹೇಳತ್ತೀನಿ ನಾನು ನಿಮಗೇನು. ಮೊದಲೇನು ಹೈಬ್ರಿಡ್ ಬರ್ತಿದ್ದಲ್ಲ ಅವನ್ನ ನೀವು ಆ್ಯಕ್ಚುಲಿ ಹೆಂಗಪ್ಪ ಈ ಥರ ಹಾಕ್ಬೇಕಾಗಿತ್ತು ಹೆಂಗೆ. ಇದು ನೀವು ಸಾಲಿನ ಸಾಲದಲ್ಲ, ಇದು 3 ಇಡ್ತೀರಿ. ನೀವು ಎಷ್ಟು ಇಡ್ತೀರಿ, 3 ಇರ್ತೀರೋ ಅದಕ್ಕಿಂತ ಒಳಗೆ ಬರ್ತೀರಿ ಇನ್ನ 3 ಅಂತರೂ ಮಿನಿಮಮ್ 3 ಇರ್ತೈತಿ. ಮುಂದೆ ಸ್ವಲ್ಪ ಜನ ಏನು ಮಾಡ್ತಾರೆ ರೈತರು, ಅದೇ ಈಗ ಟ್ರ್ಯಾಕ್ಟ್ರಲ್ಲಿ ಏನ್ರಿ ಆಪರೇಷನ್ಸ್ ಮಾಡೋದಿತ್ತಂದ್ರೆ, ಕುಂಟಿ ಹೊಡಿಯೋದು, ಎಣ್ಣೆ ಹೊಡಿಯೋದು, ಸ್ಪ್ರೇ ಮಾಡೋದಿತ್ತಂದ್ರೆ ನೀವು 4 ತನನು ಹೋಗ್ತೀರಿ, 3 4 ತನ ಹೋಗ್ತೀರಿ. ಇಲ್ಲಿ ನಿಮಗೆ ಬೇಕಾದಂಗೆ ಕರೆಕ್ಟ್ ಮಾಡತ್ತೀರಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಮೊದಲಿಗೆ ಏನು ಹೈಬ್ರಿಡ್ ಬಂದಿವಲ್ಲ, ನಾವೇನು ಹೇಳಿದ್ವಿ ನಿಮಗೆ, ಆ್ಯಕ್ಚುಲಿ ಈ ಥರ ಹಾಕ್ಬೇಕಂತ ಮಾಡಿದ್ವಿ. ಅಂದರೆ ಈ ಬೀಜದಿಂದ ಬೀಜಕ್ಕದಲ್ಲ ಅಲ್ಲಿ 2 ಇಡಬೇಕಂತ ಹೇಳಿದ್ವಿ ನಾವು. ಕೈ ಎತ್ತಿ ಬಿಡ್ರಪ್ಪ ಈ ಹಾಲ್ನಾಗ, ಯಾರು ನಾ ಹಾಕೀನಿ ಸರ್ 2 ಒಬ್ಬರು ಸಿಗಂಗಿಲ್ಲ ನಿಮಗೆ. ಒಬ್ಬ ರೈತನು ನೀವು 2-3 ರೂಪಾಯಿ 2 ಹಾಕಲೇ ಇಲ್ಲ. ಈ 3 ರೂಪಾಯಿ 2 ಎದಕ್ಕೆ ಮಾಡಿದ್ರೆ ಆ್ಯಕ್ಚುಲಿ ಅಂತಂದ್ರೆ, ಮೊದಲೇನು ಹೈಬ್ರಿಡ್ ಇರ್ತಿದ್ವಲ್ಲ, ಸಪೋಸ್ ನಿಮಗೆ ಇದು ಹತ್ತಿ ಗಿಡ ಅದಂತ ತಿಳಿಯಿರಪ್ಪ, ಇದು ಹೆಂಗೆ ಬರ್ತಿತ್ತು ನಿಮಗಂದ್ರೆ, ಹಿಂಗೆ ಎತ್ತರಕ್ಕೂ ಎತ್ತರ ಬೆಳೀತಿತ್ತು, ಹಿಂಗೆ ಅಡ್ಡಾಗಲೂ ಬೆಳೀತಿತ್ತು. ರೋಬಸ್ಟ್ ಹೈಬ್ರಿಡ್ ಅಂತೀವಿ ನಮ್ಗೆ. ಈ ಹತ್ತಿ ಕಾಯಿ ಎಲ್ಲಿ ಹಿಡಿತೀನಿ, ತಳಗ್ ಅಷ್ಟೇ ಹಿಡಿತದೆ, ಮೇಲೆ ಅಷ್ಟೇ ಹಿಡಿತೈತಿ, ಪೂರಾ ಗಿಡಗುಂಟ ಹಿಡಿತೈತೆ ಅದು, ಹೌದು. ಸೊ ನಿಮಗೆ ಈ ಥರ ಬೆಳಿಬೇಕಂದ್ರೆ ನಾವು ಈ ಥರ ಹಾಕ್ಬೇಕು ಬೀಜ ಅಂತ ಹೇಳಿದ್ವಿ ನಿಮಗೆ. ನೀವು ಒಬ್ಬರು ಹಾಕಲೇ ಇಲ್ಲ ಅದನ್ನು. ಮತ್ತು ನಾವು ಹೇಳ್ದಂಗೆ ನೀವು ಹಾಕಿದ್ರೆ ಬರೇ ಒಂದೇ ಪ್ಯಾಕೆಟ್ ಹೋಗ್ತಿತ್ತು ಆ್ಯಕ್ಚುಲಿ, ಎಕರೆಗೆ ಒಂದೇ ಪ್ಯಾಕೆಟ್. ನೀವೇನು ಮಾಡಿದ್ರಿ, 2, minimum 2.5, 3, 3.5, 4 ಟ್ರ್ಯಾಕ್ಟರ್ಲೆ 5 ಹಾಕಿರೋ ರೈತರು ಅದಾರ. ಏನಾಗುತ್ತೆ ನೀವು ಹಿಂಗೆದ್ದಾಗ, ಓಕೆ ಹೆಂಗಾಗ್ತಿತ್ತಪ್ಪ, ಓಕೆ ಇದು ನಾವು ರೆಕಮೆಂಡೆಡ್, ನಾವು ಸ್ಪೇಸಿಂಗ್ ಹಿಂಗೆ ಹಾಕ್ರಿ ಅಂತ ಹೇಳಿದ್ವಿ. ಸ್ವಲ್ಪ ಜನ ಏನು ಮಾಡಿದ್ರಿ, ನೀವು ಅಡಿಗೆ ಒಂದು ಇಟ್ರಿ ಸ್ವಲ್ಪ ಜನ, ಇನ್ನು ಸ್ವಲ್ಪ ಜನ 1/2 ಅಡಿಗೆ ಇಟ್ರಿ. ಇನ್ ಸ್ವಲ್ಪ ಜನ ನಾಲ್ಕು ಬಟ್ಟಿಗೆ ಒಂದಿಟ್ರಿ. ಹಿಂಗ್ ಹಾಕುದನ್ನ ತಪ್ಪಿ ಹಿಂಗ್ ಹಾಕಿದ್ರಿ ನೀವು ಏನಾಗುತ್ತ ಅವಾಗ? ಇಂಥ ರೋಬಸ್ಟ್ ಹೈಬ್ರಿಡ್ ಅಂತೀವಿ ನಾವು, ಎತ್ತರ ಸ್ಪ್ರೆಡ್ ಅವು ಹೈಬ್ರಿಡ್ ಅನ್ನ ನೀವು ಸನಿ ಸನಿ ಹಾಕಿದಾಗ, ಓಕೆ ನಿಮ್ಮ ಭಾಷೆನಾಗ ಹೇಳ್ಬಿಡ್ತೀನಿ, ಈ ರೂಮ್ನಾಗ ಕರೆಕ್ಟ್ ಚೇರ್ ಎಷ್ಟು ಅದಾವ ಅಷ್ಟೇ ಮಂದಿ ಇದ್ರಿ, ಇನ್ನೂ ಚೇರ್ ಖಾಲಿ ಅದ. ಹೌದು, ಒಂದು ಕೆಲಸ ಮಾಡ್ತೀನಿ, ಈ ರೂಮ್ನಾಗ ಒಮ್ಮೆ ಒಂದು 500 ಮಂದಿ ಒಳಗೆ ಬಾ ಅಂತ ಹೇಳ್ಬಿಡ್ತೀನಿ ನಾನು. ಗೊತ್ತಾಗ್ತಾ ಹೇಳುದು ನಿಮ್ಗೆ ಏನಾಗುತ್ತೆ ಅವಾಗ? ನಿಮ್ಮ ಚೇರ್ ಮ್ಯಾಗಿನ ಬೀಳಿಸ ಚೇರ್ ಮ್ಯಾಗ ಕುಂದಿರ್ಲಿಕ್ಕೆ ನೋಡ್ತಾನ ಏನಾಯ್ತು. ನೀವು ಇಲ್ಲಿ ನೀವು ಆ ಸಿಸ್ಟಮ್ ಫಾಲೋ ಮಾಡಲಾರ್ದಕ್ಕೆ ಈ ಹೈಬ್ರಿಡನ್ನ ಹಿಂಗೆ ಹಾಕ್ಬೇಕಾಗಿತ್ತು, ನೀವು ಹಿಂಗೆ ಹಾಕಿಬಿಟ್ರಿ. ನಾ ಈಗ ನೀವು ಏನೇನಾಗ್ಯದ ಹೇಳ್ತೀನಿ ನಿಮ್ಗೆ. ನೀವು ಹಿಂಗೆ ತಪ್ಪು ಹಾಕಿದ್ದಕ್ಕೆ ಏನಾಯ್ತಪ್ಪ? ಈಗ ನೀವು ಲಾಸ್ಟ್ 4-5 ವರ್ಷನಾಗಿಂದ ನೋಡ್ರಿ, ನಿಮ್ಮ ಹತ್ತಿ ಎಲ್ಲಿತ್ತು ನೋಡ್ರಿ. ನಿಮ್ಮ ಹತ್ತಿ ಎಲ್ಲ ಯಾವಾಗಲೂ ತಳಗಲಿಂದ ಹತ್ತಿನೇ ಇಲ್ಲ ನಿಮ್ಮ ಹೊಲದಾಗ. ಏನೇ ಇದ್ರು ಬರೀ ಮ್ಯಾಲ ಅಷ್ಟೇ ಹತ್ತಿ ಬಿಡಿಸಿರಿ ನೀವು. ಹೊಳೆ ನೀವು ಹೋಗ್ರಿ, ಇನ್ನು 3-4 ವರ್ಷ ಹಿಂದೆ ನೀವು ಹೆಂಗೆ ಬೆಳೀತಿದ್ರಿ, ಏನಾಗ್ಯದ ನೋಡ್ರಿ. ನಿಮ್ಮ ಹತ್ತಿ ಈ ಕೆಳಗಿನ ಸೈಡ್ ಹತ್ತಿನೇ ಇರಂಗಿಲ್ಲ ನಿಮಗೆ. 4 ಇದ್ದದ್ದು ಅವು ಕೊಳ್ತಿರ್ತಾವ. ಕೊಳೆಯೋದು ಹೆಚ್ಚಾಗುತ್ತಾ? ಕೊಳೆಯೋದು ಹೆಚ್ಚಲ್ಲದೆ ನಿಮಗೆ ಮೊಗ್ಗು ಹತ್ತಿ ಏನಾಗುತ್ತೆ ನಿಮಗೆ? ಈ ಗೊಬ್ಬರ ಎಷ್ಟು ಹಾಕ್ಬೇಕು ಅಷ್ಟೇ ಹಾಕೋರ ನೀವು. ಇನ್ನು ಮತ್ತೆ ನಿಮ್ಮ ಭಾಷೆ ಹೇಳ್ತೀನಿ. ಈ ನಿಮ್ಮ ಮನೆಗೆ ಯಾರೋ ಒಬ್ರು ಗೆಸ್ಟ್ ಬರ್ತಾರೆ, ನೀವು ಗೆಸ್ಟ್ ಬರೋಕ್ಕಿಂತ ಮುಂಚೆ ನಿಮ್ಮ ಮಿಸ್ಸಸ್ ಏನು ಮಾಡಿರ್ತಾರೆ, ಕರೆಕ್ಟ್ ಗಂಡ ಹೆಂಡತಿ ಮಕ್ಕಳು, ಹಾಂ 3 ಮಂದಿ 4 ಮಂದಿ ಇದೆ ಅಂದ್ರೆ 4 ಒಂದು 8 ರೊಟ್ಟಿ ಮಾಡಿರ್ತಾರೆ. ನಿಮ್ಮ ಮನೆಗೆ ಒಂದು 4 ಗೆಸ್ಟ್ ಬಂದ್ಬಿಡ್ತಾರೆ, ರೊಟ್ಟಿ ಮಾಡೋಕ್ಕಾಗೋದಿಲ್ಲ. ಅವಾಗ ಏನು ಮಾಡ್ತೀರಿ? 5 ರೊಟ್ಟಿನೇ ನೀವು ಶೇರ್ ಮಾಡ್ತೀರಿ. ಅವಾಗ ಈಗ ಮೊದಲೇನು ಈ ಒಬ್ರಿಗೆ 2 ರೊಟ್ಟಿ ಬರ್ತಿತ್ತು, ಈಗೇನಾಯ್ತು ಒಂದು ರೊಟ್ಟಿಗೆ. ನೀವು ನೋಡ್ರಿ, 1 ರೊಟ್ಟಿ ತಿಂದ್ರೆ ಯಾರು ಅವ್ರು ಬಂದವರು ಖುಷಿ ಆಗೋದಿಲ್ಲ, ನೀವು ಖುಷಿ ಆಗೋದಿಲ್ಲ. 8 ಮಂದಿ ಬಂದ್ರೆ ಏನಾಗುತ್ತೆ? ಮತ್ತೆ ಇನ್ನ ರೊಟ್ಟಿ ಪೋರ್ಷನ್ ಏನೋ ಕಡಿಮೆ ಆಗುತ್ತೆ ನೀವು. ಸೊ ಗಿಡದಾಗ ಏನಾಯ್ತಂದ್ರೆ ನೀವು ಗೊಬ್ಬರ ಹಾಕೋದು ಸೇಮ್ ಅದ, ಕಾಯಿ ಹಿಡಿಯುವ ಎಬಿಲಿಟಿ ಅದ ಇದಕ್ಕೆ. ಬಟ್ ನೀವು ಸನಿ ಸನಿ ಹಾಕಿ ಕಾಂಪಿಟೇಷನ್ ಹಾಕಿದ್ದಕ್ಕೆ ಏನು ಮಾಡ್ತು ಗಿಡ? ಸಣ್ಣ ಸಣ್ಣ ಮೊಗ್ಗು, ಸಣ್ಣ ಸಣ್ಣ ಕಾಯಿ ಮೊಗ್ಗು ಉದುರ್ಸ್ಕೊಂತ ಹೋಗ್ಬಿಡ್ತದೆ. ಅದಕ್ಕೆ ನಿಮಗೆ ಈ ಭಾಗದಾಗ ನಿಮ್ಗೆ ಹತ್ತಿನೇ ಸಿಗಂಗಿಲ್ಲ. ನಿಮಗೇನಿದ್ರು ಅದಲ್ಲ ಈ ಭಾಗದಾಗ ಅಷ್ಟೇ ಹತ್ತಿ, ಅದೇ ನಿಮಗೆ 8-10 ಕ್ವಿಂಟಲ್ ಕೊಡತ್ತಿತ್ತು. ಈಗ ಸಪೋಸ್ ನೀವು ಇದನ್ನ ಉಳಿಸಿದ್ರೆ ಅಂದ್ರೆ ಎಷ್ಟಾಗುತ್ತೆ ಇಳುವರಿ ವಿಚಾರ ಮಾಡ್ರಿ. ಮೊದ್ಲು ಹೈಬ್ರಿಡ್ ಹಿಂಗೆ ಹಾಕ್ಬೇಕಾಗಿತ್ತು, ಹಾಕಿದ್ ತಪ್ಪಿದ್ರಿ ಹೋಯ್ತು ಹೋಗ್ಬಿಡ್ರಿ. ಈ ನಿಮ್ಮ ಕಂಪ್ನಿಗಳು ಏನಾಯ್ತು ನಿಮಗೆ ಹೇಳಿ ಹೇಳಿ ಸಾಕಾಯ್ತು. ನಾವು ವಿಜ್ಞಾನಿಗಳು ರೇಡಿಯೋನಾಗು ನಾ ಲಾಸ್ಟ್ 10 ಹೇಳ್ಕೊತಿದ್ದೀನಿ, ಇಕ್ಕರೆಗೆ ಒಂದೇ ಪಾಕೆಟ್ ಹಾಕಿ ಹೇಳ್ಕೊತ ಯಾರು ಚೇಂಜ್ ಆಗ, ಸ್ವಲ್ಪ ಮಂದಿ ಚೇಂಜ್ ಆಗ್ಯಾರ, ಇನ್ನು ಸ್ವಲ್ಪ ಮಂದಿ ಹೆಂಗೆ ಮಾಡತ್ತಾರ, ಏನು ಮಾಡೋಕ್ಕಾಗೋದಿಲ್ಲ. ಸೊ ಈಗೇನಾಗ್ಯದ ಕಂಪ್ನಿಗಳು ಏನು ಮಾಡ್ಯಾವ ಇದನ್ನು ಅರ್ಥ ಮಾಡ್ಕೊಂಡ್ರವ್ರು, ಇವರು ಏನು ಮಾಡಿದ್ರು ಕೇಳಂಗಿಲ್ಲ ರೈತರು. ಅದಕ್ಕೆ ಈಗ ಅಧಿಕ ಸಾಂದ್ರತೆ ಸೂಕ್ತ ಆಗಂಥ ತಳಿಗಳು ತಂದಾರು. ಹೆಂಗಪ್ಪ ಇದನ್ನು ಕಟ್ ಮಾಡಿಬಿಟ್ರಿ, ಇಷ್ಟು ಗಿಡನೇ ಬೆಳೆಯಂಗಿಲ್ಲ ನಿಮಗೆ ಇಷ್ಟೇ ಇರ್ತದೆ ಅಂದ್ರೆ ಈಗ ನೆಕ್ಸ್ಟ್ ಏನು ಈಗೇನು ಹೈಬ್ರಿಡ್ ನಿಮಗೆ ಅಧಿಕ ಸಾಂದ್ರತೆನಾಗ ಏನದಲ್ಲ ನಿಮ್ಗೆ ಎತ್ತರೂ ಬೆಳೆಯಂಗಿಲ್ಲ, ಹಿಂಗೂ ಸ್ಪ್ರೆಡ್ ಇರಂಗಿಲ್ಲ, ಹಿಂಗೂ ಸ್ಪ್ರೆಡ್ ಇರಂಗಿಲ್ಲ. ನಿಮ್ಮ ಗಿಡ ಎತ್ತರೂ ಬೆಳೆಯಂಗಿಲ್ಲ, ಸ್ಪ್ರೆಡ್ಡೂ ಆಗೋದಿಲ್ಲ. ಬಟ್ ಒಂದು ಗಿಡಕ್ಕೆ ಏನದಲ್ಲ ಬರೀ ನಿಮ್ಗೆ ಒಂದು ಗಿಡಕ್ಕೆ 10-12 ಕಾಯಿ ಅಷ್ಟೇ ಹಿಡಿತದೆ. ಇದಕ್ಕೆ ಅಧಿಕ ಸಾಂದ್ರತೆ ಅಂತೀವಿ. ಅಂದ್ರೆ ಇಲ್ಲಿ ಏನು ಹೇಳಿದ್ವಿ ನಾವು, 7,900 ಗಿಡಗಳು ಇರಬೇಕು ಅಂತ ಹೇಳಿದ್ವಿ. ಈ ಅಧಿಕ ಸಾಂದ್ರತೆನಾಗ ನಾವು 29,000 ಗಿಡಗಳು ಇರಬೇಕು ಅಂತ ಹೇಳ್ತೀವಿ. ಆಲ್ಮೋಸ್ಟ್ ಎಷ್ಟು ನಿಮಗೆ 4 ಪಟ್ಟು ಹೆಚ್ಚಾಯ್ತು ಬೀಜ. ಅಲ್ಲಿ ಏನಾಗುತ್ತೆ, ಇದು ಒಂದು ನಿಮಗೆ ಲಾಸ್ಟ್ ಇಯರ್ ಆಗಿದ್ದು ಇನ್ಸ್ಟೆನ್ಸ್ ಹೇಳ್ತೀನಿ ನಿಮಗೆ. ಇಲ್ಲಿ ಕುಡಿ ಕ್ರಾಸ್ನಾಗ ವೆಂಕಟೇಶ್ವರ ಅಂತ ಹೇಳಿ ಫಾರ್ಮರ್ ಅದ ರೈತರದಲ್ಲಿ, ಅವ್ರು ಫಸ್ಟ್ ಟೈಮ್ KCH 9292 ಅಂತ ಹೇಳಿ ಒಂದು ಹೈಬ್ರಿಡ್ ಬಂದಿತ್ತು. 9292 ಈ ಹೈಬ್ರಿಡನ್ನು ನಾವು ಡೆಮಾನ್ಸ್ಟ್ರೇಷನ್ ಅಲ್ಲಿ ತೊಗೊಂಡಿದ್ದೀವಿ ಮೊದಲು 3 ಹಿಂದಿದ್ದು. ಅವ್ರೊಂದು ಭಾಳ ಮಜಾ ವಿಷಯ ಹೇಳಿದ್ರು ಅವರು. ಅವ್ರ ಹೊಲಕ್ಕೆ ಹೋದ್ವಿ ನಾವು, ಅವ್ರ ಬಾಜುಕ್ಕೆ ಈ ಥರ ನಾರ್ಮಲ್ ಹೈಬ್ರಿಡ್ ಇದ್ದಿದ್ದು ಹಾಕಿದ್ರು. ಅವರಿಗೆ ಎಷ್ಟಪ್ಪ 8-9 ಕ್ವಿಂಟಲ್ ಇಳುವರಿ ಬಂದಿತ್ತು. ಇವರು ಅಧಿಕ ಸಾಂದ್ರತೆ ಹಾಕಿದ್ರಲ್ಲ ಅಲ್ಲಿ ನಿಮ್ಗೆ 13 ಕ್ವಿಂಟಲ್ ಬಂದಿತ್ತು. ಅಲ್ಲಿ ಏನು ಮಾಡಿದ್ರು ಅವರು, ಅವತ್ತು ಮಳೆ 3 ಮಳೆ ಸ್ವಲ್ಪ ಕಡಿಮೆ ಇತ್ತು ರೀ. ಆ್ಯಕ್ಚುಲಿ ನೀವು 3 ಇಟ್ಟಿದ್ರಿ, ಇನ್ನೂ 1 ಒಳಗೆ ತರಬೋದಾಗಿತ್ತದೆ ಆ್ಯಕ್ಚುಲಿ. ಇದಕ್ಕೆ ನೀವು ರೈತರು ನಿಮ್ಮ ಭೂಮಿ ಹೆಂಗದ, ಫಲವತ್ತತೆ ಹೆಂಗದ, ಈ ತಂತ್ರಜ್ಞಾನದಲ್ಲ ಭೂಮಿ ಫಲವತ್ತತೆ ಕಡಿಮೆ ಇದ್ರೆ ವರ್ಕ್ ಆಗುತ್ತೆ. ನೀವೆಲ್ಲರೂ ನೋಡಿ ಭೂಮಿ ಫಲವತ್ತತೆ ಇದ್ರೆ ಟೆಕ್ನಾಲಜಿ ಇಂಪ್ರೂವ್ ಅಂತಿದ್ದೀವಿ ನಾವು. ಈಗ ಭೂಮಿ ಫಲವತ್ತತೆ ಇರಲಿಲ್ಲ ಅಂದರೆ ಟೆಕ್ನಾಲಜಿ ತಂದಿವಿ ನಾವು ವಿಜ್ಞಾನಿಗಳು. ಫಲವತ್ತತೆ ಕಡಿಮೆ ಇದ್ರೂ ನಿಮಗೆ ಇಳುವರಿ ಹೆಚ್ಚು ಬರ್ತದೆ. ಅದಕ್ಕೆ ಈ ಒಂದು ಹೊಸ ತಂತ್ರಜ್ಞಾನಾಗ ಏನದಲ್ಲ ನೀವು ಈ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಸಿಸ್ಟಮ್ ಅಂತಾರೆ. ಇದಕ್ಕೆ ಅಧಿಕ ಸಾಂದ್ರತೆ, ನೀವು ಎಕರೆವಾರ ಏನದಲ್ಲ ಗಿಡಗಳನ್ನ 4 ಹೆಚ್ಚಿಗೆ ಬೀಜ ಹಾಕ್ಬೇಕು. ಅಂದ್ರೆ ಇದನ್ನ ಚೇಂಜ್ ಮಾಡಕ್ ಹೋಗ್ಬೇಡ್ರಿ, ಇದು ಎಷ್ಟದ ಅಷ್ಟೇ ಮಾಡ್ರಿ. ಬಟ್ ಇಲ್ಲಿ ಗಿಡದಿಂದ ಗಿಡಕ್ಕದಲ್ಲ 15 ಬರ್ಬೋದು, 15 ಒಂದು ಬೀಜ ಬೀಳ್ಬೇಕು. ಈಗ ಅದು ಮಾಡಾತ್ತೀರ ಆಲ್ರೆಡಿ ನೀವು. ಅವ್ರಿಗೆ ನೀವು 1 ಹಾಕದಲ್ಲೇ ನೀವು 4 ಹಾಕಿರಿ ಆಕ್ಚುಲಿ. ಈಗ 4 ಹಾಕನತ್ತಾರ, ಮತ್ತೆ ನೀವು 4x4 ಮಾಡ್ಬೇಡ್ರಿ. ಅದನ್ನ ನೀವು ಮಾಡಂಗಿಲ್ಲ, ಯಾಕಂದ್ರೆ ಗೊತ್ತದ ನೀವು ಅಟ್ಟಂತರೂ ಹಾಕತ್ತೀರಿ ನೀವು. ಬಾ ಮಜಾ ಇರ್ತದೆ. ರೈತರು ಬೀಜ ಹೆಚ್ಚು ಬಿದ್ರೆ ಯಾಕೆ ಹಾಕ್ತಿರು ಅಂತಂದ್ರೆ, ಏ ಸರ್ ಕಸ ಬರ್ತದೆ ಅದಕ್ಕೆ ಹೆಚ್ಚು ಹಾಕ್ಬೇಕು ನಾವು ಅಂತಾರ. ಈ ಕಸ ಕಂಟ್ರೋಲ್ ಮಾಡಕ್ಕೆ ಹತ್ತಿ ಬೆಳಿತಿರೋ ಏನು ಹತ್ತಿ ಬೆಳ್ಯಾಕ ಹತ್ತಿ ಬೆಳಿತಿರೋ ಅಂತ ನನಗೆ ಕನ್ಫ್ಯೂಸ್ ಆಗುತ್ತೆ. ಅವಾಗ ಈ ಕಸ ಬರಬಾರ್ದ, ನೀವು ಸನಿ ಸನಿ ಹಾಕ್ತೀನಿ ಅಂದರೆ ಮತ್ತು ನೀವು ಇಳುವರಿ ಬರಂಗಿಲ್ಲ. ಯಾಕಂದರೆ ಹತ್ತಿ ಸಿಂಪಲ್ ಅದು ಏನಾಗುತ್ತೆ, ನಿಮ್ಗೆ ಮೊಗ್ಗು ಉದುರಿಸ್ಬಿಡ್ತದೆ. ಆ ಮೊಗ್ಗು ಉದುರಿಸಿದ್ದಕ್ಕೆ ನಮ್ಗೆ ಇಳುವರಿ ಬರೋದಿಲ್ಲ. ಅದಕ್ಕೆ ಆದಷ್ಟು ಈ ತಂತ್ರಜ್ಞಾನದಲ್ಲ, ಇದನ್ನೊಂದು ಸ್ವಲ್ಪ ನಾವು ಇನ್ಮೇಲೆ ನಿಮ್ಗೆ ರಿಜಿಸ್ಟರ್ ಮಾಡಿರಿ, ನಿಮ್ಗೆ ಡೆಮಾನ್ಸ್ಟ್ರೇಷನ್ ನಿಮ್ಮ ಹೊಲಕ್ಕೆ ಬರ್ತೀವಿ ನಾವು. ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಬೇಕು, ಎಷ್ಟು ಗೊಬ್ಬರ ಹಾಕಬೇಕು, ಯಾವಾಗ ಸ್ಪ್ರೇ ಮಾಡಬೇಕು, ಯಾವುದು ಮಾಡಬೇಕು. ಆಮೇಲೆ ಏನದಲ್ಲ, ನಿಮ್ಗೆ 60 ರಿಂದ 65 ರಿಂದ 60 ದಿವಸ ಇದ್ದಾಗ ಒಂದು ಚಮತ್ಕಾರ ಅಂತ ಒಂದು ಕೆಮಿಕಲ್ ಬರ್ತದೆ, ಅದನ್ನು ಸ್ಪ್ರೇ ಮಾಡಬೇಕಾಗುತ್ತೆ. ಅದನ್ನು ಸ್ಪ್ರೇ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಗಿಡ ಎತ್ತರ ಬೆಳಿಲಾರ್ದಂಗೆ ಅಗದಿ ಕಾಂಪ್ಯಾಕ್ಟ್ ಸಣ್ಣದಾಗಿ ಉಳಿತದೆ. ಅದೇ ನನಗೆ ಹೇಳಿದ್ಲ ಆ ರೈತ ಹೇಳಿದ್ದು ಏನಂದ್ರೆ, ಈ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಮಾಡಿದ್ದು ಇದಕ್ಕೆ ಇಲ್ಲೂ ಹತ್ತಿ ಬಿಡಿಸಿದ್ರು ಅವ್ರು ಹೆಣ್ಮಕ್ಳೊಬ್ರು. ಈ ಅಧಿಕ ಸಾಂದ್ರತೆನ ಏನಾಯ್ತಂದ್ರೆ ಅಲ್ಲಿ ನಿಮ್ಗೆ ಒಂದೇ ದಿವಸಕ್ಕೆ 1 ಕ್ವಿಂಟಲ್ 20 ಕೆಜಿ ಹತ್ತಿ ಬಿಡಿಸಿದ್ರು ಒಂದು ಹೆಣ್ಮಗಳು. ಇಲ್ಲಿ 1 ಕ್ವಿಂಟಲ್ 20 ಕೆಜಿ ಹತ್ತಿ ಬಿಡಿಸಿದ್ರೆ ಇಲ್ಲಿ ನಿಮ್ಗೆ 70 ರಿಂದ 80 ಕೆಜಿ ಬಿಡಿಸಿದ್ರು. ನಿಮ್ಮ ತಂತ್ರಜ್ಞಾನದ ಅಡ್ವಾಂಟೇಜ್ ಹೇಳತ್ತಿನ, ಈ HDPS ಬೆಳೆಯೋದ್ರಿಂದ ನಿಮ್ಗೆ ಏನಾಗುತ್ತೆ, ಇದು ರೋಬಸ್ಟ್ ಇತ್ತಂದ್ರೆ ಹುಡುಕಾಡಿ ನೀವು ಹತ್ತಿ ಬಿಡಿಸ್ಬೇಕಾಗ ದೂರ ದೂರ ಇರ್ತಾವ. ಈ HDPS ನ ಗಿಡ ಎತ್ತರೂ ಬೆಳೆಯಂಗಿಲ್ಲ, ನಿಮ್ಗೆ ಗಿಡ್ಡು ಉಳಿತದೆ. ಸೊ ಹತ್ತಿ ಬಿಡಿಸೋದು ಈಸಿ ಆಗುತ್ತೆ ಅಂತ ಹೇಳಿ. ಆಮೇಲೆ ಗಿಡ ಸಣ್ಣದು ಉಳಿಯೋದ್ರಿಂದ ಇದ್ದ ಕಾಯದವಲ್ಲ ಚಂದಗೆ ದಪ್ಪ ಕಾಯಿ, ಇವೆಲ್ಲ ನಿಮ್ಗೆ 6 ಗ್ರಾಮ್ 7 ಗ್ರಾಮ್ ಹೈಬ್ರಿಡ್ ಇವೆಲ್ಲ ದಪ್ಪ ದಪ್ಪ ಕಾಯಿನೂ ಬರ್ತದೆ. ಸೊ ಹಂಗಾಗಿ ಈ ತಂತ್ರಜ್ಞಾನ ಇನ್ನು ಮುಂದೆ ಇಳುವರಿ ಹೆಚ್ಚು ಮಾಡಲಿಕ್ಕೆ ಒಂದು ಹೊಸ ತಂತ್ರಜ್ಞಾನ ಬಂದದೆ. ಇದರೊಳಗೆ ಯಾವ್ಯಾವ ಕಂಪ್ನಿ ನೀವು ಬೀಜ ಹಾಕಬೇಕು ಅದನ್ನೊಂದು ಹೇಳ್ತೀನಿ ಬೇಕಂದ್ರೆ ನಿಮ್ಗೆ. ಇದರೊಳಗೆ ನಿಮ್ಗೆ ಕಾವೇರಿ ಅವ್ರ ಹೈಬ್ರಿಡ್ ಅದಾವು, KCH 9292 ಇದು ಬೀಜ ಅವೈಲೇಬಲ್ ಅದ ನಿಮ್ಗೆ ಮಾರ್ಕೆಟ್ನಾಗ. ಇದನ್ನು ಹಾಕ್ಬೋದು, ಈಗೆಲ್ಲ ಬೀಜ ಹಾಕಿರ್ತೀನಿ ನೀವಲ್ಲ, ಈ ಪ್ರೋಗ್ರಾಮ್ ಸ್ವಲ್ಪ ಮೊದಲೇ ಮಾಡಬೇಕಾಗಿತ್ತು. ನೀವೇ ಈಗ ಮಾಡ್ಯಾರವರು, ಯಾರು HDPS ಮಾಡಿರಿ ಇನ್ಮೇಲೆ ಏನು ಮಾಡಬೇಕು ಅದನ್ನು ತಿಳ್ಕೊರಿ ಅಷ್ಟೇ. ಸೊ ನಿಮ್ಗೆ ಅಜಿತ್ ಕಂಪ್ನಿ ಇದ್ರೊಳಗೆ ನಿಮ್ಗೆ CH 5 ನಂಬರ್ ಅಂತದ ಅದು ಚೆನ್ನಾಗಿದೆ. ರಾಸಿ ಕಂಪ್ನಿನಾಗ ನಿಮ್ಗೆ RASI 909 ಅಂತದ ಒಂದು ಹೈಬ್ರಿಡ್ ಅದು. ಇದು ನಿಮ್ಗೆ ಈ ಅಧಿಕ ಸಾಂದ್ರತೆಗೆ ಸೂಕ್ತವಾದಂಥ ಒಂದು ಇದು ತಳಿ. ಅದು ಭಾಳ ಕಂಪ್ನಿಗಳು ಇಲ್ಲ ಇದರೊಳಗೆ, ಸ್ವಲ್ಪ ಕಮ್ಮಿ. ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ ಸೌಕಾಶ್ ಇನ್ಮೇಲೆ, ಬಟ್ ಒಂದು ಅದೇ ತಿಳ್ಕೊಬೇಕು. ಬೀಜದ ಮ್ಯಾಗ ಪಾಕೆಟ್ ಮೇಲೆ ಬರೆದಿರ್ತಾರೆ HDPS ಅಂತೇಳಿ, ಅದನ್ನ ನೋಡಿ ತಗೋಬೇಕು. ಒಂದು ಈ ಥರ ಹಿಂಗೆ ರೌಂಡ್ ಹಾಕಿ ಈ ಥರ ಬರೆದಿರ್ತಾರೆ. HDPS ಅಂದ್ರೆ ಏನು, ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಸಿಸ್ಟಮ್, ಅಧಿಕ ಸಾಂದ್ರತೆಗೆ ಸೂಕ್ತವಾದಂಥ ತಳಿ ಅಂತೇಳಿ ಮಾಡಿರ್ತಾರೆ ಇದನ್ನ. ಇದನ್ನು ನೋಡಿ ನೀವು ತಗೋಬೇಕು ಬೀಜ. ಮತ್ತು ಈ ಟ್ರೈನಿಂಗ್ ಮಾಡಿ ಈ ಬೀಜ ತಗೊಂಡು ಮತ್ತೆ ಈ ಥರ ಹಾಕ್ಬೇಡ್ರಿ, ಗೊತ್ತಾದೆಲ್ಲ ಹೇಳುದು ನಿಮಗೆ. ಇದು 4 ಪ್ಯಾಕೆಟೇ ಹೋಗ್ಬೇಕು, ಎಕರೆಗೆ 4 ಪ್ಯಾಕೆಟ್ ಹೋದ್ರೆ ಅಷ್ಟೇ ನಿಮ್ಗೆ ಚಲೋ ಇಳುವರಿ ಕೊಡ್ತದೆ. ಅರ್ಥ ಆಯ್ತಲ್ಲ ಹೇಳುದು ನಾನು. ಆಮೇಲೆ ನಿಮ್ಮ ಕಡೆ ಹೆಂಗೆ PPW ಇನ್ಸ್ಟೆನ್ಸ್ ಐತೇನು, ಇದು ಗುಲಾಬಿ ಕಾಯಿ ಕೊರಕ ನುಕ್ಸಾನ್ ಅದು ಮಾಡತೈತಿ, ಅದನ್ನು ಹೆಂಗೆ ಮ್ಯಾನೇಜ್ ಮಾಡತ್ತಿರಪ್ಪ? ಕೆಮಿಕಲ್ ಸ್ಪ್ರೇ ಅದು ಮಾಡ್ತಿರ ಅದಕ್ಕೆ. ಒಂದು ಇದನ್ನ ಒಂದು ಪೇಸ್ಟ್ ಬಂದದ ಆ್ಯಕ್ಚುಲಿ, ಅದನ್ನು ನೋಡ್ರಿ ನೀವು ರೆಡ್ಡಿ ಅವ್ರು, ನೀವು ಮಾಡಿರಿ ನಾನು ಪೇಸ್ಟ್ ಹಚ್ಚಿರೋದು. ನೀವು ಬೇಕಂದ್ರೆ ಆಮೇಲೆ ಅವ್ರಿಗೆ ನೀವು ಏನು ಮಾಡಿರಿ ಹೇಳ್ರಿ ಅದನ್ನ. ಒಂದು ಸ್ಪ್ಲಾಟ್ ಅಂತೇಳಿ ಒಂದು ಕೆಮಿಕಲ್ ಬಂದದ ಈಗ, ಅದು 45 ರಿಂದ 50 ದಿವಸದಿಂದ ಚಾಲು ಮಾಡಿ 15 ದಿವಸ ಇಂಟರ್ವಲ್ನಾಗ 3 ಸಲ ಹಚ್ಬೇಕಂತೈತಿ. ಸೊ ಅದನ್ನೇನ್ರಿ ಹಚ್ಚಿದ್ದೇ ಇದ್ದಲ್ಲಿ ನಿಮಗೆ ಇಳುವರಿ ಆದಷ್ಟು PPW ಲಾಸ್ ಇರಂಗಿಲ್ಲ. ಈ ಗುಲಾಬಿ ಕಾಯಿ ಕೊರಕ ಲಾಸ್ ಅದಲ್ಲ ಅದು ಇರಂಗಿಲ್ಲ ಆದಷ್ಟು. ಆಮೇಲೆ ಆದಷ್ಟು ಈ ಕಾಟನ್ ಶ್ರೆಡ್ಡರ್ ಅಂತ ಬಂದವ, ಯಾರು ಮಾತಾಡಬಾರ್ದಲ್ಲಿ ಕಾಟನ್ ಶ್ರೆಡ್ಡರ್ ಅಂತ ಬಂದ ಕೇಳಿರಿ ಅನ್ನೋದನ್ನು. ಕಾಟನ್ ಹಾರ್ವೆಸ್ಟಿಂಗ್ ಆದ ಕೂಡಲೇ ನಿಮ್ಗೆ ಹೊಳ್ಳಿ ಭೂಮ್ಯಾಗ ಹಾಕಿಬಿಡ್ತದ. ಸೊ ಆದಷ್ಟು ಯಾಕೆ ಹೇಳ್ತೀನಿ ಅಂದ್ರೆ, ನೀವೆಲ್ಲ ಯಾರು ಕೊಟ್ಟಿ ಗೊಬ್ಬರ ಹಾಕ್ತಾ ಇಲ್ಲ. ಸೊ ಭೂಮಿ ಫಲವತ್ತತೆ ಉಳಿಸಾಕ ಏನಾಗ್ಯದ, ಹತ್ತಿಗೆ ನೀವು ಹಾಕಿದ ಗೊಬ್ಬರದ 0.5% ಇನ್ನ ಗಿಡದಾಗೆ ಇರ್ತದೆ. ಸೊ ಆ ಪೋಷಕಾಂಶಗಳು ಹೊಳ್ಳಿ ಮತ್ತೆ ನಿಮ್ಮ ಭೂಮಿಗೆ ಹೋಗ್ತಾವ. ಹಂಗಾಗಿ ಕಾಟನ್ ಶ್ರೆಡ್ಡರ್ ಅಂತ ಏನಲ್ಲ ಅದನ್ನ ಸ್ವಲ್ಪ ಯೂಸ್ ಮಾಡುದು ನೋಡ್ರಿ. ಹಾರ್ವೆಸ್ಟ್ ಆದ ಕೂಡಲೇ ಎಲ್ಲ ಹತ್ತಿ ಬಿಡಿಸೋದು ಆದ ಕೂಡಲೇ ನಿಮ್ಮ ಮೂಗು ಹೊಡಿಬೇಕಾದ್ರೆ ಕಾಟನ್ ಶ್ರೆಡ್ಡರ್ ಯೂಸ್ ಮಾಡಿದ್ರೆ ಆ ಹತ್ತಿ ಕಟ್ಟಿಗೆ ಮತ್ತೆ ಹೊಳ್ಳಿ ನಿಮ್ಮ ಭೂಮ್ಯಾಗ ಹಾಕ್ದಂಗೆ ಆಗುತ್ತೆ, ಅದೇ ಮತ್ತೆ ಗೊಬ್ಬರ ಆಗುತ್ತೆ ನಿಮ್ಗೆ. ಸೊ ಈ ಥರ ಅದ ಯಾವುದೇ ಇದಕ್ಕೆ ಬೆಂಕಿ ಹಚ್ಚೋದು ಮಾತ್ರ ಮಾಡಬೇಡಿ. ಈಗ ನೋಡ್ರಿ ಸಾವಕಾಶ ಹೆಂಗಾಗುತ್ತಂದ್ರೆ, ಈಗ ನೀವು ದೆಲ್ಲಿಯಾಗ ಅದು ಏನಾಗತ್ತೆ ನೋಡ್ತೀರಿ, ಹರಿಯಾಣ ಪಂಜಾಬ್ನಾಗ ಏನಾಗುತ್ತೆ ಅಲ್ಲಿ ಒಂದು ಪರಾಲಿ ಅಂದ್ರೆ ಅಲ್ಲಿ ಇದನ್ನ ಸುಡ್ತಾರ ಅವ್ರು, ಬೆಂಕಿ ಹಚ್ಚಿಬಿಡ್ತಾರೆ. ಇದು ಬಂದು ನೀವು ದೆಲ್ಲಿಯಾಗ ನಿಮ್ಗೆ ಶ್ವಾಸ ತೊಳಕಾಗೋಲ್ತು ಮಂದಿಗೆ. ಸೊ ಎಲ್ಲ ಕಡೆ ಆಗುತ್ತದೆ, ಪರಿಸರಕ್ಕೆ ಅದು ಚಲೋ ಅಲ್ಲ, ಅದು ಮಾಡಬಾರ್ದಂಗೆ ಆ್ಯಕ್ಚುಲಿ. ಅದೇನು ನೀವು ಹೇಳಿರಲ್ಲ ಅಂಥದ್ದು ರಿಪೋರ್ಟ್ ಏನಿಲ್ಲ, ಯಾರೋ ಒಬ್ರು ಹೇಳಿರ್ಬೋದು ಹೊರತು ಅದರಲ್ಲಿಂದ ಇನ್ಸಿಡೆನ್ಸ್ ಏನು ಕಡಿಮೆ ಹಂಗೇನಿಲ್ಲರಿ. ನೀವು ಪೂರ ಮುಕ್ಕೊಡ್ದಾಗ ಒಳಗೆ ಹೋಗ್ಬಿಡ್ತದೆ, ನೀವು ಹೊರಗಡೆ ಇದ್ರೆ ಅದು ಸಂತಾನೋತ್ಪತ್ತಿ ಆಗೋ ಚಾನ್ಸ್ ಇರ್ತದೆ. ಈ ನೀವು ಮುಕ್ಕೊಡ್ದಾಗ ಒಳಗೆ ಹೋಗ್ಬಿಡ್ತದೆ ಭೂಮ್ಯಾಗ. ಅದು 90 ರಿಂದ 110 ದಿವಸ ಇದ್ದಾಗ

ಕೆಡಲು ಬೇಡ ಗುರುಕರಣೆ ಇಲ್ಲದವನ ಪುರುಷರ ಸೇವ ಮಾಡಿರುವುದು ಬಹುಪಾಡ ಸಾಧು ಸತ್ಪುರುಷರ ಸೇವ ಮಾಡಿರುವುದು ಬಹುಪಾಡ ತಂಗಿಯರೆಂದು ಬಾಯಿಲ್ಲೆ ಕರೆದು ಹೊಕ್ಕು ಬಳಸ ಬ್ಯಾಡ ತಂಗಿಯರೆಂದು ಬಾಯಿಲ್ಲೆ ಕರೆದು ಹೊಕ್ಕು ಬಳಸಲ ಬ್ಯಾಡ ಅಕ್ಕ ತಂಗಿಯರೆಂದು ಬಾಯಿಲ್ಲೆ ಕರೆದು ಹೊಕ್ಕು ಬಳಸ ಬ್ಯಾಡ ತಂಗಿಯರೆಂದು ಬಾಯಿಲ್ಲೆ ಕರೆದು ಹೊಕ್ಕು ಬಳಸಲ ಬ್ಯಾಡ ನಿತ್ಯ ಕಾಲದಿ ವ್ಯಸನವನ್ನುಂಡು ನೀನು ಕೆಡಲು ಬ್ಯಾಡ ನಿತ್ಯ ಕಾಲದಿ ವ್ಯಸನವನ್ನುಂಡು ನೀನು ಕೆಡಲು ಬ್ಯಾಡ ಆ ನಿತ್ಯ ಕಾಲದಿ ವ್ಯಸನವನ್ನುಂಡು ನೀನು ಕೆಡಲು ಬ್ಯಾಡ ಗುರು ಕರುಣೆಯಿಲ್ಲ ನಾವು ನನ್ನ ಕಲ್ಯಾಣ ಕಿರಿದಿಗೆ ಕಿರಿದು ಕಿರಿದಿಗೆ ಹಿರಿದು ಕವನ ಮಾಡುವುದು ಬ್ಯಾಡ ಕಿರಿದಿಗೆ ಕಿರಿದು ಕಿರಿದಿಗೆ ಹಿರಿದು ಸರಿಯ ಮಾಡಲು ಬ್ಯಾಡ ಕಿರಿದಿಗೆ ಕಿರಿದು ಕಿರಿದಿಗೆ ಹಿರಿದು ಸರಿಯ ಮಾಡುವುದು ಬ್ಯಾಡ ಕಿರಿದಿಗೆ ಇರೆದು ಸರಿಯ ಮಾಡಲು ಬ್ಯಾಡ ಗುರು ಮಹಾಂತೇಶನ ಪಾದವ ನಂಬಿ ಗುರು ಮಹಾಂತೇಶನ ಪಾದವ ನಂಬಿ ಬದುಕಿರುವುದು ಪಾಡ ಗುರು ಕರುಣೆ ಇಲ್ಲದವ ಕಾಣ ಸಾಧೋ ಸತ್ಪುರುಷರ ಸೇವಾ ಮಾಡಿರುವುದು ಬಹುಪಾಡ ಸಾಧೋ ಸತ್ಪುರುಷರ ಸೇವಾ ಮಾಡಿರುವುದು ಬಹುಪಾಡ ಗುರು ಕರುಣೆ ಇಲ್ಲದವನ ಸ್ನೇಹ ನಾವು ತನಕ ಬ್ಯಾಡ ಸಾಧೋ ಸತ್ಪುರುಷರ ಸೇವ ಮಾಡಿರುವುದು ಬಹುಪಾಡ ಸಾಧೋ ಸತ್ಪುರುಷರ ಸೇವ ಮಾಡಿರುವುದು ಬಹುಪಾಡ ನಾವು ತನಕ ಬ್ಯಾಡ ಸಾಧೋ ಸತ್ಪುರುಷರ ಸೇವ ಮಾಡಿರುವುದು ಅಂಬಿಗರಣ್ಣ ಇದು ಒಮ್ಮೆ ಒಳೆಯ ದಾಟಿಸು ಅಂಬಿಗರಣ್ಣ ಮತ್ತೊಮ್ಮೆ ಒಳೆಯ ದಾಟಿಸು ಅಂಬಿಗರಣ್ಣ ಅಂಬಿಗರಣ್ಣ ಮತ್ತೊಮ್ಮೆ ಒಳೆಯ ದಾಟಿಸು ಅಕ್ಕ ತಂಗಿಯರ ಮಂದಿ ನನಗೂಡೊಂದಾರು ಮಂದಿ ಅಕ್ಕ ತಂಗಿಯರ ಮಂದಿ ನನಗೂಡೊಂದಾರು ಮಂದಿ ಅಕ್ಕ ತಂಗಿಯರ ಮಂದಿ ನನಗೂಡೊಂದಾರು ಮಂದಿ ಅಕ್ಕ ತಂಗಿಯರ ಅಂಬಿಗರಣ್ಣ ಮತ್ತೊಮ್ಮೆ ಒಳೆಯ ದಾಟಿಸು ಅಂಬಿಗರಣ್ಣ ಇದು ಒಮ್ಮೆ ಒಳೆಯ ದಾಟಿಸು ಅಂಬಿಗರಣ್ಣ ಮತ್ತೊಮ್ಮೆ ಒಳೆಯ ದಾಟಿಸು ಸೊಗ ಹಿಂಬುಳ್ಳ ನದಿಗಳು ವನದೊಳಗ ಹಿಂಬುಳ್ಳ ನದಿಗಳು ಇಂಬಿಯ ವನದೊಳಗ ಹಿಂಬುಳ್ಳ ನದಿಗಳು ಇಂಬಿಯ ವನದೊಳಗ ಹಿಂಬುಳ್ಳ ನದಿಗಳು ಲಿಂಗವಂತರು ಮಗಳಯ್ಯ ಬೀಗರಣ್ಣ ಲಿಂಗವಂತರು ಮಗಳಯ್ಯ ಬೀಗರಣ್ಣ ಇದು ಒಮ್ಮೆ ಒಳೆಯ ದಾಟಿತು ಅಂಬಿಗರಣ್ಣ ಮತ್ತೊಮ್ಮೆ ಒಳೆಯ ದಾಟಿತು ಅಂಬಿಗರಣ್ಣ ಇದು ಒಮ್ಮೆ ಒಳೆಯ ದಾಟಿತು ಅಂಬಿಗರಣ್ಣ ಮತ್ತೊಮ್ಮೆ ಒಳೆಯ ದಾಟಿತು ಪಾಳಿಯ ವನದೊಳಗ ಭಗೀರಥಿ ನದಿಗಳು ಪಾಳಿಯ ವನದೊಳಗ ಭಗೀರಥಿ ನದಿಗಳು ಪಾಳಿಯ ವನದೊಳಗ ಭಗೀರಥಿ ನದಿಗಳು ಪಾಳಿಯ ವನದೊಳಗ ಭಗೀರಥಿ ನದಿಗಳು ಭಾಗ್ಯವಂತರು ಮಗಳಯ್ಯ ಬೀಗರಣ್ಣ ಭಾಗ್ಯವಂತರು ಮಗಳಯ್ಯ ಬೀಗರಣ್ಣ ಇದು ಒಮ್ಮೆ ಒಳೆಯ ದಾಟಿತು ಅಂಬಿಗರಣ್ಣ ಮತ್ತೊಮ್ಮೆ ಒಳೆಯ ದಾಟಿತು ಅಂಬಿಗರಣ್ಣ ಇದು ಒಮ್ಮೆ ಒಳೆಯ ದಾಟಿತು ಅಂಬಿಗರಣ್ಣ ಮತ್ತೊಮ್ಮೆ ಒಳೆಯ ದಾಟಿತು ತೆಂಗಿನ ವನದೊಳಗ ಗಂಗೆಯ ನದಿಗಳು ನದಿಯೊಳಗ ಗಂಗೆಯ ನದಿಗಳು ತೆಂಗಿನ ವನದೊಳಗ ಗಂಗೆಯ ನದಿಗಳು ತೆಂಗಿನ ವನದೊಳಗ ಗಂಗೆಯ ನದಿಗಳು ಜಂಗಮರು ಮಗಳ ನಾನಯ್ಯ ಬೀಗರಣ್ಣ ಜಂಗಮರ ಮಗಳು ನಾನಯ್ಯ ಬೀಗರಣ್ಣ ಇದು ಒಮ್ಮೆ ಒಳೆಯ ದಾಟಿತು ಅಂಬಿಗರಣ್ಣ ಮತ್ತೊಮ್ಮೆ ಒಳೆಯ ದಾಟಿತು ಅಂಬಿಗರಣ್ಣ ಇದು ಒಮ್ಮೆ ಒಳೆಯ ದಾಟಿತು ಅಂಬಿಗರಣ್ಣ ಮತ್ತೊಮ್ಮೆ ಒಳೆಯ ದಾಟಿತು ಆರ ಗೋಲಿ ಅವಳದ ಸಾರ ನಿನಗ ಮುದ್ದಿನ ಹಾರ ಗೋಲಿ ಅವಳದ ಸಾರ ನಿನಗ ಮುದ್ದಿನ ಹಾರ ಗೋಲಿ ಅವಳದ ಸಾರ ನಿನಗ ಮುದ್ದಿನ ಹಾರ ಗೋಲಿ ಅವಳದ ಸಾರ ನಿನಗ ಮುದ್ದಿನ ಹಾರ ಅರಿವ ಗಂಗಮ್ಮ ಗಕ್ಕಯ್ಯ ಬೀಗರಣ್ಣ ಅರಿವ ಗಂಗಮ್ಮ ಗಕ್ಕಯ್ಯ ಬೀಗರಣ್ಣ ಇದು ಒಮ್ಮೆ ಒಳೆಯ ದಾಟಿತು ಅಂಬಿಗರಣ್ಣ ಮತ್ತೊಮ್ಮೆ ಒಳೆಯ ದಾಟಿತು ಅಂಬಿಗರಣ್ಣ ಇದು ಒಮ್ಮೆ ಒಳೆಯ ದಾಟಿತು ಅಂಬಿಗರಣ್ಣ ಮತ್ತೊಮ್ಮೆ ಒಳೆಯ ದಾಟಿತು ಕಾಟಿಗೆ ಹೋಗಬೇಕು ಈಶ್ವರನ ಕಾಣಬೇಕು ಕಾಟಿಗೆ ಹೋಗಬೇಕು ಈಶ್ವರನ ಕಾಣಬೇಕು ಕಾಟಿಗೆ ಹೋಗಬೇಕು ಈಶ್ವರನ ಕಾಣಬೇಕು ಕಾಟಿಗೆ ಹೋಗಬೇಕು ಈಶ್ವರನ ಕಾಣಬೇಕು ಕಂಡ ತೀರಾಗಿ ಬರಬೇಕು ಬೀಗರಣ್ಣ ಕಣ್ಣು ತೀರಾಗಿ ಬರಬೇಕು ಬೀಗರಣ್ಣ ಇದು ಒಮ್ಮೆ ಒಳೆಯ ದಾಟಿತು ಅಂಬಿಗರಣ್ಣ ಮತ್ತೊಮ್ಮೆ ಒಳೆಯ ದಾಟಿತು ಅಂಬಿಗರಣ್ಣ ಇದು ಒಮ್ಮೆ ಒಳೆಯ ದಾಟಿತು ಅಂಬಿಗರಣ್ಣ ಮತ್ತೊಮ್ಮೆ ಒಳೆಯ ದಾಟಿತು ದೇಶದೊಳಗೆ ನಮ್ಮ ವಾಸುಳ್ಳ ತಿಡಿಗೋಳ ದೇಶದೊಳಗೆ ನಮ್ಮ ವಾಸುಳ್ಳ ತಿಡಿಗೋಳ ದೇಶದೊಳಗೆ ನಮ್ಮ ವಾಸುಳ್ಳ ತಿಡಿಗೋಳ ದೇಶದೊಳಗೆ ನಮ್ಮ ವಾಸುಳ್ಳ ತಿಡಿಗೋಳ ಈಶ್ವರನ ದರ್ಶನಕ್ಕೆ ಹೋಗಬೇಕು ದಾಟಿತು ಅಂಬಿಗರಣ್ಣ ಮತ್ತೊಮ್ಮೆ ಒಳೆಯ ದಾಟಿತು ಅಂಬಿಗರಣ್ಣ ಇದು ಒಮ್ಮೆ ಒಳೆಯ ದಾಟಿತು ಅಂಬಿಗರಣ್ಣ ಮತ್ತೊಮ್ಮೆ ಒಳೆಯ ದಾಟಿತು ಇದು ಒಮ್ಮೆ ಒಳೆಯ ದಾಟಿತು ಅಂಬಿಗರಣ್ಣ ಮತ್ತೊಮ್ಮೆ ಒಳೆಯ ದಾಟಿತು ಅಂಬಿಗರಣ್ಣ